ಚಂದ್ರಕಲಾಧರ ಗಂಗಾ ಮನೋವಿಹಾರ ಸರಸ ಸಾಮಗಾನ ವಿಲೋಲ ಸರ್ವೇಶ್ವರ ಶಂಭೋ ಮಹಾದೇವ ಶಂಭೋ ಶಂಕರ ಗೌರೀಶ ಪತಿತ ಪಾವನ ಪರಮೇಶ ನಿತ್ಯ ತೇಜೋಮಯ ದೇವ ಮೃತ್ಯುಂಜಯ ನಿತ್ಯ ತೇಜೋಮಯ ದೇವ ಮೃತ್ಯುಂಜಯ ಶಂಭೋ ಶಂಕರ ಗೌರೀಶ ಪತಿತ ಪಾವನ ಪರಮೇಶ ವಿಶ್ವಂಭರಾಪತಿ ವಿಶ್ವ ವಿಶ್ವಂಭರಾಪತಿ ನಮೋ ಮಾಪತಿ ಸಕಲ ಮುನಿಗಣನುತ ದೇವ ಮೃತ್ಯುಂಜಯ ಸಕಲ ಮುನಿಗಣನುತ ದೇವ ಮೃತ್ಯುಂಜಯ ಶಂಕರ ಗೌರೀಶ ಪತಿತ ಪಾವನ ಪರಮೇಶ ಭವಪದ ಸೇವೆ ಪರಮಾರ್ಥಂ ತವಪದ ಸ್ಮರಣೆ ಚರಿತಾರ್ಥಂ ಭವಪದ ಸೇವೆ ಪರಮಾರ್ಥಂ ತವ ಪದ ಸ್ಮರಣೆ ಚರಿತಾರ್ಥಂ ಪ್ರಳಯ ಗಂಭೀರ ತಾಂಡವ ಕೇಳಿ ಲೋಲ ಪ್ರಳಯ ಗಂಭೀರ ತಾಂಡವ ಕೇಳಿ ಲೋಲ ಪ್ರಣವ ಲೀಲ ಪ್ರಭೋ ಕರುಣಾಮಯ ಶಂಕರ ಗೌರೀಶ ಪತಿತ ಪಾವನ ಪರಮೇಶ ಶಂಭೋ ಶಂಕರ ಗೌರೀಶ ಪತಿತ ಪಾವನ ಪರಮೇಶ.